Mano, ಬಂದಿದೆ ಕಾರಣೇನಿರೋದು ಬೇಗನೆ ಹೇಳುವಂತ ನಿನ್ನ ಕರೆಸಿಕೊಂಡು ಬರ್ತವೆ ನಿರಂತರ ನಮ್ಮ ಗ್ರಾಮದ ರೈತರು ನಮ್ಮ ಹತ್ತಿರ ಅಪರಾಧಿ ಶಿವ ಶಿವ ಬಾವ ನಿಲ್ಲಮ್ಮ, ನಾನಾದ್ರೆ ಹೂವನ್ನು ಮುಡಿದಿಕೊಳ್ಳುವೆನು. ಬೇಗನೆ ಹೂವನ್ನು ಮುಡಿದಿಕೊಳ್ಳಮ್ಮ. ಅಮ್ಮ ದಶಮ್ಮ, ಕೆಮಲ ಖ್ಯಾದಿಗಿ, ನಾಗ ಶಂಪಿಗಿ, ಇರುವಂತ ಶಾವಂತಿಗಿ, ಇಂತಿಂತ ನಾನ ತರದ ಪುಷ್ಪದಿಯನ್ನು ನಾನು ಮುಡಿದಿಕೊಂಡಿರುವೆನು. ಬೇಗ ನಡೆಯಮ್ಮ ಮಾರಣಿ ಅವ್ರಿ. ಅಮ್ಮ ಮಾರಣಿಯವ್ರಿ, ನಾನು ಸ್ವಲ್ಪ ಬೇಡಿಕೊಳ್ಳುವೆನಮ್ಮ. ಅಮ್ಮ ದೇವಿ, ನಾನು ನಿನ್ನ ಜನ್ಮ ಇರೋ ತಲಕಲು ಪೂಜಿಸುವನು. ನಾನು ಮನೆಗೆ ಹೋಗೋ ತಲಕಲು ನನ್ನ ಗಂಡನ ಕಂಡ ಎರಡು ಹೋಗಬೇಕು. ದೇವಾಲಯನ ಗುಡಿಯಲ್ಲಿ ಕುಳಿತುಕೊಳ್ಳಮ್ಮ. ಅಮ್ಮ ಮಾರಣಿಯವ್ರಿ, ಏನು ರಾಜರಿ ಇಲ್ಲಿ ದೇವಾಲಯ ಗುಡಿಯಲ್ಲಿ ಯಾರು ಹೆಣ್ಣು ಮಕ್ಕಳ ಶಬ್ದ ಬರ್ತಿರೋದು? ಏನು ರಾಜರೇ, ದೇವಾಲಯ ಗುಡಿಯಲ್ಲಿ ಸಾವಿರಾರು ಮಂದಿ ಬರುವರು, ಸಾವಿರಾರು ಮಂದಿ ಹೋಗುವರು. ಅದು ಎಲ್ಲ ತೆಗೆದುಕೊಂಡು ನಮಗೆ ಏಕೆ ರಾಜರೇ? ಬೇಗ ಹೋಗ ನಡೆ. ಮಾಡಿಕೊಂಡು ಬರುತ್ತೇನೆ. ಆಗಲಿ ರಾಜರೇ. ಅಮ್ಮ ಮಾರಣಿಯವ್ರೆ, ಬೇಗ ಬರುವಂತ ನಾಗರಿ. ನೀನು ಬೇಡಪ್ಪ ರಾಜ ಭೂಪಾಲ, ಎಂತ ಜಾಲ ನೀನು. ನಿಂತ ಮಾತಾಡೋಣಂತ ನಾಗು. ನಾನು ಹೇಳ್ತೀನಿ ಸ್ವಲ್ಪ ಲಕ್ಷ ಇಟ್ಟು ಕೇಳೋ ಅಣ್ಣ. ಕರಗಸಿ ಸಲ್ಲ ಹಚ್ಚಿ ಕೇಳಕ್ಕೆ ನಾನೇನು ನಿನ್ನ ರಂಬಿನ ಅಲ್ಲ ಅಣ್ಣ. ಸುಮ್ಮನೆ ದಾರಿ ಬಿಡುವಂತ ನಾವು ಸುಂದರಿ ಸರ್ವತ್ತ ದಾರಿ ಬಿಡುವುದಿಲ್ಲ. Yeah. ನಮ್ಮ ನಿಮ್ಮಂತ ಪರಮನುಷ್ಯರದ್ದು ಏನು ಬಹಳ ಸುಂದರಿ ಬಹಳ ಸುಂದರಿ ಬಾ ಅಣ್ಣ ಆ ಸಲ ದೂರ ನಿಂತ ಮಾತಾಡೋಂತ ನಾನು ಏನಿರೋದು ಬೇಗ ಲಕ್ಷ್ಯ ಕೇಳ ಸುಂದರಿ ಅವರಿಗೆ ಮಾಡಿ ದೂರ ನೀ ಬಾ ಚದರ ಗುಣ ಗಂಭೀರ ಏನು ಸುಂದರಿ ಹಾಲು ಮಂದಿ ಅಣ್ಣ ಏನು ಸುಂದರಿ ಅಲ್ಲದೆ ಮಾತಾದ್ರೆ ಹೇಳಿ ಕೊಟ್ಟವ ಏನು ಕೆಲಸ ಮಾಡಿಕೊಂಡು ಬಂದಿರೋ ಆದರೆ ಬೇಗ ಹೇಳುತ್ತಾನು ಮಂತ್ರೇಶ. ನಾನು ಒಂದು ಸಿರಿಯಾಳನ್ನು ಮೊಳಸ್ಕೊಂಡು ಬಂದಿರುವ ನೀವು ಆ ಸಿರಿಯಾಳನ್ನು ಒಯ್ದು ಬರಬರಿ ಮಾನವನ್ನು ಕಟ್ಟಿಸಿ ಇಡುವಂತು ನಾಡು ಮಂತ್ರೇಶ. ರಾಜರೇ ತಾಯಿಯಾದ ಚಂದ್ರಮತಿ ಬಿಡುವುದು ಯಾವ ಧರ್ಮಶಾಸ್ತ್ರವೋ ನೀಚ. ಈ ಮಾತು ಹೋಗಿ ನಮ್ಮ ತಾಯಿಯಾದ ಚಂದ್ರಮತಿಗೆ ತಿಳಿಸುತ್ತೇನೆ. ಏನು ಮಂತ್ರೇಶ, ಇದು ಒಂದು ಮಾತು ಮನ್ನಿಸು ಮಂತ್ರೇಶ. ಓಹೋ ರಾಜರೂಪ ಒಂದು ಸಪ್ಪಗೆ ಎಲ್ಲ ಬರದು. ಆಗಲಿ ರಾಜರೇ, ನನ್ನ ಮಾತನ್ನು ಮನ್ನಿಸುವೆನು. ಆಗಲಿ ಮಂತ್ರೇಶ, ಬೇಗ ಹೋಗಿ ಬರುವಂತ ನಾನು ಹೋಗಿ ಬರುತ್ತೇನೆ ರಾಜರೇ. ಕೇಳಮ್ಮ ಚಂದ್ರಮ ಇಲ್ಲಿ ತನಕ ನಂದಗೋಪಾಲ ದೊಪ್ಪಿನಾಟ ಕೇಳಿದ್ರಿ. ಶ್ರೋತೃಗಳೆ, ಇಂದು ರಾತ್ರಿ 10 ಗಂಟೆಗೆ ಉತ್ತರ ಪ್ರದೇಶದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಯೋಗಿ ಆದಿತ್ಯನಾಥ್ ಅವರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸ್ಮಾರಕ ಉಪನ್ಯಾಸ 2021 ಕಾರ್ಯಕ್ರಮದಲ್ಲಿ ರಾಜೇಂದ್ರ ಪ್ರಸಾದ್ ಏಕ್ ಪ್ರೇರಕ್ ವ್ಯಕ್ತಿತ್ವ ಈ ಕುರಿತು ಮಾಡಿದ ಭಾಷಣದ ಧ್ವನಿ ಮುದ್ರಣ ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ. ಈಗ ಒಂದು ಕೃಷಿ ಹಾಡನ್ನು ಕೇಳೋಣ. ಜೋಳ ಜೋಳ ಜೋಳ ಜೋಳ ಬೆಳಿತೇವು ನಾವು ಸಮೃದ್ಧಿ ತರುತ್ತೇವು ನಾವು ಸಮೃದ್ಧಿ ತರುತ್ತೇವು ನಾವು ಜೋಳ ಜೋಳ ಜೋಳ ಜೋಳ ಬೆಳಿತೇವು ನಾವು ಸಮೃದ್ಧಿ ತರುತ್ತೇವು ನಾವು ಸಮೃದ್ಧಿ ತರುತ್ತೇವು ನಾವು ಜೋಡಿಸಿ ಎಲ್ಲ ಕೈ ಜೋಡಿಸಿ ಶ್ರದ್ಧೆಯ ಬೆವರ ಸುರಿಸಿ ಕೈ ಜೋಡಿಸಿ ಎಲ್ಲ ಕೈ ಜೋಡಿಸಿ ಶ್ರದ್ಧೆಯ ಬೆವರ ಸುರಿಸಿ ಶ್ರದ್ಧೆಯ ಬೆವರ ಸುರಿಸಿ ಜೋಳ ಜೋಳ ಜೋಳ ಜೋಳ ಬೆಳಿತೇವು ನಾವು ಸಮೃದ್ಧಿ ತರುತ್ತೇವು ನಾವು ಸಮೃದ್ಧಿ ತರುತ್ತೇವು ನಾವು